ಸಣ್ಣ ಹಿಡುವಳಿದಾರರು, ಮಧ್ಯಮ ಹಿಡುವಳಿದಾರರು ಮತ್ತು ದೊಡ್ಡ ಹಿಡುವಳಿದಾರರು ಕೂಡ ಇಲ್ಲಿ ಆಲೂಗೆಡ್ಡೆಯನ್ನ ಬೆಳೀತಾರೆ. ಆಲೂಗೆಡ್ಡೆ ಬೆಳೆಯುವುದರ ಜೊತೆಗೆ ಆಲೂಗೆಡ್ಡೆ ಸಾಗುವಳಿಗೆ ಸಂಬಂಧಪಟ್ಟ ಹಾಗೆ ಅನೇಕ ಸಮಸ್ಯೆಗಳು ಕೂಡ ನಮ್ಮ ಕೃಷಿಕರಿಗೆ ಇದ್ವು. ಅವುಗಳಲ್ಲಿ ಬಹಳ ಮುಖ್ಯವಾದದ್ದು ಈ ಬಿತ್ತನೆ ಬೀಜದ ಸಮಸ್ಯೆ. ಎಲ್ಲೋ ಬಹಳ ದೂರದಿಂದ ಬಿತ್ತನೆ ಬೀಜವನ್ನ ಇಲ್ಲಿಗೆ ತಂದು ಅದನ್ನ ಬೆಳೆಸಿ ಬೆಳೆಯನ್ನ ತೆಗಿತಾ ಇದ್ರು. ಅದರಲ್ಲಿ ಸಾಕಷ್ಟು ಸಮಸ್ಯೆಗಳು ಕೂಡ ಇರ್ತಾ ಇತ್ತು. ಆ ಬೀಜದ ಗುಣಮಟ್ಟ ಹೇಗಿದೆ ಅನ್ನುವಂಥದ್ದು ನಮ್ಮ ಕೃಷಿಕರಿಗೆ ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ಅನೇಕರಿಗೆ ನಷ್ಟವೂ ಕೂಡ ಸಂಭವಿಸ್ತಾ ಇತ್ತು. ಇದೆಲ್ಲವನ್ನು ಕೂಡ ಹೋಗಲಾಡಿಸುವ ನಿಟ್ಟಿನಲ್ಲಿ ನಮ್ಮ ಹಾಸನದ ಸೋಮನಹಳ್ಳಿ ಕಾವಲಿನಲ್ಲಿ ಇರತಕ್ಕಂತಹ ತೋಟಗಾರಿಕೆ ಸಂಶೋಧನಾ ಕೇಂದ್ರ ಇತ್ತೀಚೆಗೆ ಆಲೂಗೆಡ್ಡೆಯನ್ನ ಅಂಗಾಂಶ ಕೃಷಿಯಲ್ಲಿಯೂ ಕೂಡ ಉತ್ಪಾದನೆಯನ್ನ ಮಾಡಬಹುದು, ಸಾಗುವಳಿಯನ್ನ ಮಾಡಬಹುದು ಅನ್ನುವಂತಹ ಪ್ರಯೋಗಗಳನ್ನ ಮಾಡಿ ಒಂದಷ್ಟು ಮಟ್ಟಿಗೆ ಯಶಸ್ಸನ್ನ ಪಡೆದುಕೊಂಡಿದೆ. ಈ ನಿಟ್ಟಿನಲ್ಲಿ ಈ ಕುಡಿಕಾಂಡ ಸಸಿಗಳು ಮತ್ತೆ ಅದರ ನರ್ಸರಿ ಪದ್ಧತಿಗಳು, ಈ ನರ್ಸರಿ ನಿರ್ವಹಣೆ ಹಾಗೂ ಬೇಸಾಯ ಕ್ರಮಗಳನ್ನ ಹೇಗೆ ಮಾಡಬಹುದು, ಅಂಗಾಂಶ ಕೃಷಿ ಆಲೂಗೆಡ್ಡೆಯಿಂದ ಏನೆಲ್ಲ ಅನುಕೂಲಗಳು ನಮ್ಮ ಕೃಷಿಕರಿಗೆ ಆಗುತ್ತೆ, ಇದು ಯಾಕೆ ಬೇಕು, ಇದರ ಉಪಯೋಗಗಳು ಏನು ಅನ್ನುವಂತಹ ವಿಚಾರಗಳನ್ನ ಇವತ್ತು ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಸೋಮನಹಳ್ಳಿ ಕಾವಲಿನ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಅಮರ ನಂಜುಂಡೇಶ್ವರ ಅವರು. ಅಮರ ನಂಜುಂಡೇಶ್ವರ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಪ್ರಾರಂಭದಲ್ಲಿ ನಾನು ಕೇಳಬೇಕಾದಂತಹ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಈ ಅಂಗಾಂಶ ಕೃಷಿ ಅಂತ ಅಂದ್ರೆ ಏನು ಅಂತೇಳಿ. ಯಾಕೆ ಅಂತ ಅಂದ್ರೆ ಕೆಲವೇ ಕೆಲವು ಬೆಳೆಗಳಲ್ಲಿ ನಾವು ಅಂಗಾಂಶ ಕೃಷಿಯನ್ನ ಕೇಳ್ತಾ ಇದ್ವಿ, ಓದ್ತಾ ಇದ್ವಿ, ನೋಡ್ತಾ ಇದ್ವಿ, ಮಾಡ್ಲಿಕ್ಕೆ ಮುಂದಾಗಿರ್ಲಿಲ್ಲ. ಯಾಕೆ ಅಂತ ಅಂದ್ರೆ ಅದಷ್ಟು ಜನಪ್ರಿಯ ಆಗಿರ್ಲಿಲ್ಲ ಮತ್ತೆ ಎಲ್ರಿಗೂ ಕೂಡ ತಲುಪಿರ್ಲಿಲ್ಲ. ಈ ನಿಟ್ಟಿನಲ್ಲಿ ಈ ಅಂಗಾಂಶ ಕೃಷಿ ಅಂತ ಅಂದ್ರೆ ಏನು? ಮೊದಲಿಗೆ ಇಲ್ಲಿ ನಮಗೆಲ್ಲ ತಿಳಿದಿರುವಂತೆ ಹಾಸನ ಒಂದು ಪ್ರಮುಖ ಜಿಲ್ಲೆ. ಏನು ಹಾಸನ ಒಂದು ಆಲೂಗಡ್ಡೆ ಬೆಳೆಯೋದ್ರಲ್ಲಿ ಬಹಳ ಒಂದು ಪ್ರಮುಖವಾದ ಜಿಲ್ಲೆ. ಇಲ್ಲಿ ಮಳೆಯಾಶ್ರಿತ ಮತ್ತು ಚಳಿಗಾಲದ ಬೆಳೆ ಎರಡರಲ್ಲೂ ಬೆಳೀತಾ ಇರುವಂತ ಬೆಳೆ ಆಗಿದೆ ಇದು. ಆಮೇಲೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಪ್ರದೇಶದಲ್ಲಿ ಮಳೆಯಾಶ್ರಿತ ಬೆಳೆ ಒಂದು ಬೆಳೆಯಾಗಿ ಬೆಳೀತಾ ಇರುವಂತ ಒಂದು ಜಿಲ್ಲೆ ಆಗಿರುತ್ತೆ ಇದು ಮತ್ತು ಚಿಕ್ಕಮಗಳೂರು ಜಿಲ್ಲೆ. ಇಲ್ಲಿ ಇದುವರೆಗೂ ಏನು ಆಲೂಗಡ್ಡೆಯನ್ನ ಬೇಸಾಯ ಏನ್ ಮಾಡ್ತಾ ಇದಾರೆ, ಇದು ಸಂಪೂರ್ಣವಾಗಿ ಗೆಡ್ಡೆ ಏನು ಬಿತ್ತನೆ ಗೆಡ್ಡೆಯನ್ನ ಏನು ಜಲಂಧರಿಂದ ಬರುವಂತ ಗೆಡ್ಡೆ ಮೇಲೆ ಅವಲಂಬಿತರಾಗಿರುವಂತ ಒಂದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ದಶಕಗಳಿಂದಲೂ ಕೂಡ ಅಲ್ಲಿಂದಲೇ ನಡ್ಕೊಂಡು ಬರ್ತಾ ಇದೆ ಅದು. ಆದರೆ ಇತ್ತೀಚೆಗೆ ಏನಾಗ್ತಾ ಇದೆ, ಅಲ್ಲಿಂದ ಏನು ಸರಬರಾಜು ಆಗ್ತಾ ಇದೆ ಆಲೂಗಡ್ಡೆ, ಅದು ಒಂದು ಗುಣಮಟ್ಟದ ಆಲೂಗಡ್ಡೆ ಅಲ್ಲ. ಆಮೇಲೆ ಅದನ್ನ ಏನು ಸರ್ಟಿಫಿಕೇಶನ್ ಅಂತ ಹೇಳ್ತೀವಿ, ಒಂದು ದೃಢೀಕೃತ ಒಂದು ಸರ್ಟಿಫೈ ಆಗಿರುವಂತ ಗಡ್ಡೆಯೇ ಅಲ್ಲ ಅದು. ಅಲ್ಲ, ಅದು ತಿನ್ನೋ ಗಡ್ಡೆ ಅಂತಲೇ ಕಳಿಸ್ತಾ ಇದಾರೆ. ಅದನ್ನ ಇಲ್ಲಿ ಮಾರುಕಟ್ಟೆಯಲ್ಲಿ ಬಿತ್ತನೆ ಕಾಲದಲ್ಲಿ ಅದನ್ನೇ ವಿತರಣೆ ಮಾಡಿ ಇದನ್ನ ನಡ್ಕೊಳ್ತಾ ಬರ್ತಾ ಇದೆ. ಆದ್ರೆ ಇತ್ತೀಚೆಗೆ ಏನಾಗಿದೆ, ಅದು ಬಹಳ ಕಳಪೆ ಆಗಿದೆ. ಈಗ ಪ್ರತಿ ವರ್ಷ ಮುಂಗಾರು ಹಂಗಾಮು ಪ್ರಾರಂಭದಲ್ಲಿ ಒಂದಲ್ಲ ಒಂದು ರೀತಿಯ ಗೊಂದಲಗಳು ಸೃಷ್ಟಿ ಆಗ್ತಲೇ ಇದಾವೆ. ಇಲ್ಲ ಗೆಡ್ಡೆ ಕೊಳ್ತೋಗುವಂಥದ್ದು, ಇಲ್ಲ ಮೊಳಕೆ ಬರದಲ್ಲೇ ಇರುವಂಥದ್ದು, ಇಲ್ಲ ಗೆಡ್ಡೆ ಬಂದಂಥದ್ದು ತೀರಾ ಸಣ್ಣ ಗಡ್ಡೆ ಅಥವಾ ದಪ್ಪ ಗಡ್ಡೆ, ಒಂದು ಎಲ್ಲೋ ಒಂದು ರೀತಿಯಾಗಿ ರೈತರಲ್ಲಿ ಒಂದು ಸಮಾಧಾನ ಇರಲಿಲ್ಲ ಬಿತ್ತನೆ ಗಡ್ಡೆ ವಿಚಾರದಲ್ಲಿ. ಆಮೇಲೆ ಅದಕ್ಕಿಂತ ಇನ್ನೊಂದು ವಿಚಾರ ಹೇಳೋದಾದರೆ, ಇಂದಿನ ಹಿಂಗಾರು ಹಂಗಾಮಿನಲ್ಲಿ ನಾವೆಲ್ಲ ಗೊತ್ತಿದೆ ನಮ್ಮ ವಿಷಯ, ಒಂದು ಕ್ವಿಂಟಾಲ್ ಗೆಡ್ಡೆಯನ್ನು 6,000 to 10,000 ತನಕ ಮಾರಾಟ ಆಗಿರೋದು ನಾವೆಲ್ಲ ಕೇಳಿದ್ವಿ. ಇದರಿಂದ ಆಲೂಗಡ್ಡೆ ಬೇಸಾಯ ಯಾವುದೇ ರೀತಿ ರೈತರಿಗೆ ಲಾಭ ಆಗಲ್ಲ. ಇದನ್ನ ನಿಜವಾಗ್ಲೂ ನಾವು ಮನಗಂಡು ನಮ್ಮ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಮತ್ತು ನಮ್ಮ ಏನು ಅಂತಾರಾಷ್ಟ್ರೀಯ ಆಲೂಗಡ್ಡೆ ಸಂಶೋಧನಾ ಸಂಸ್ಥೆ, ನಾವು ಎಲ್ಲ ಒಗ್ಗೂಡಿ ಎರಡೂ ಸಂಸ್ಥೆಗಳು ನಾವು ವಿಯೆಟ್ನಾಂ ದೇಶಕ್ಕೆ ಭೇಟಿ ಕೊಟ್ಟು ಅಲ್ಲಿ ಹೊಸ ತಂತ್ರಜ್ಞಾನವನ್ನು ಅಲ್ಲಿ ಅಧ್ಯಯನ ಮಾಡಿದ್ವಿ. ಯಾವ ರೀತಿಯಾಗಿ ಇದಕ್ಕೂ ಏನು ಬಿತ್ತನೆಗಡ್ಡೆಯನ್ನೇ ನಾವು ಯಾಕೆ ಅಲ್ಲಿಂದನೇ ಬಳಸ್ಬೇಕಾ, ನಾವು ಅವ್ರಿಗೆ ಅವಲಂಬಿತರಾಗಬೇಕು, ಬೇರೆ ಪರ್ಯಾಯ ವ್ಯವಸ್ಥೆಗಳೇನಿದೆಯಾ, ತಂತ್ರಜ್ಞಾನಗಳಿದ್ದಾವೆ ಅಂತ ಒಂದು ಅಧ್ಯಯನ ಮಾಡಿದ್ವಿ. ಅಧ್ಯಯನ ಮಾಡಿದಾಗ ಅಲ್ಲಿ ಈಗಾಗಲೇ ಸುಮಾರು ಒಂದು 10-6 ವರ್ಷಗಳಿಂದ ಈಗ ಸಸಿಗಳನ್ನೇ ಬಳಸಿ ಬೀಜೋತ್ಪಾದನೆ ಅಂತ ಮಾಡುವಂಥದ್ದು ನಡೀತಾ ಇದೆ. ಅದು ವ್ಯಾಪಕವಾಗಿ ಒಂದು ಉದ್ಯಮವಾಗಿ ನಡೀತಾ ಇದೆ. ಅದನ್ನೆಲ್ಲ ಕಲಿತು ನಾವು 2019 ಭೇಟಿ ಕೊಟ್ಟು ಅಲ್ಲಿಂದ ನಾವು ಪ್ರಾರಂಭ ಮಾಡಿದ್ವಿ. ಇಲ್ಲಿ ಒಂದು ನಮ್ಮ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಒಂದು ಸಂಶೋಧನೆಯನ್ನು ಪ್ರಾರಂಭ ಮಾಡಿದ್ವಿ. ಪ್ರಾರಂಭ ಮಾಡಿ ಈಗ ಇಂದಿನ ವರ್ಷದಲ್ಲಿ ರೈತರಿಗೂ ಸಹ ಸಸಿಗಳನ್ನು ವಿತರಣೆ ಮಾಡಿದ್ವಿ. ಪ್ರಾತ್ಯಕ್ಷಿಕೆ ಆದಮೇಲೆ ಉತ್ತಮ ಒಂದು ಪ್ರತಿಕ್ರಿಯೆ ರೈತರಿಂದ ಬಂತು, ಒಳ್ಳೆ ಇಳುವರಿ ಇದೆ, ರೋಗ ನಿರೋಧಕ ಶಕ್ತಿ ಇದೆ ಅಂತ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಇವತ್ತು ಬೀಜೋತ್ಪಾದನೆ ಮಾಡಬೇಕು ಅಂದರೆ ಭಾರತ ದೇಶದಲ್ಲಿ ಜಲಂಧರ್ ಬಿಟ್ಟರೆ ಅದೊಂದು ಏನು ಗುರುತಿಸಿರುವಂಥ ಒಂದು ವಲಯ ಜಲಂಧರ್, ಅಲ್ಲಿ ಮಾತ್ರ ಬೀಜೋತ್ಪಾದನೆ ಮಾಡಬೇಕು, ಬೇರೆ ಕಡೆ ಆಗೋದಿಲ್ಲ. ಯಾಕೆಂದರೆ ಅದು ವೈರಾಣುಗಳಿಗೆ ತುತ್ತಾಗ್ತದೆ. ಉದಾಹರಣೆಗೆ ದಕ್ಷಿಣ ಭಾರತದಲ್ಲಿ ಉಷ್ಣಾಂಶ ಜಾಸ್ತಿ ಇರುತ್ತೆ, ಆಲೂಗಡ್ಡೆ ಉತ್ಪಾದನೆ ಮಾಡ್ಬೋದು ತಿನ್ನಲಿಕ್ಕೆ, ಆದ್ರೆ ಅದನ್ನ ಬೀಜೋತ್ಪಾದನೆ ಆಗಲ್ಲ, ಯಾಕೆಂದ್ರೆ ಇಲ್ಲಿ ರಸ ಇರುವ ಕೀಟಗಳ ಸಮಸ್ಯೆ ಜಾಸ್ತಿ. ಆ ರಸ ಇರುವ ಕೀಟಗಳ ಒಂದು ಕ್ರಿಯೆಯಿಂದ ವೈರಾಣುಗಳು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡುತ್ತೆ. ಅಂತ ಒಂದು ಗಡ್ಡೆಗಳು ಬಿತ್ತನೆಗೆ ಸೂಕ್ತವಲ್ಲ ಅಂತೇಳಿ ನಾವೇನ್ ಮಾಡಿದೀವಿ, ಇಲ್ಲಿ ಈ ಪ್ರದೇಶದಲ್ಲಿ ಆಗಲ್ಲ ಅಂತ ನಿಲ್ಲಿಸ್ಬಿಟ್ಟಿದೀವಿ. ಆದ್ರೆ ಈ ಒಂದು ನವೀನ ತಂತ್ರಜ್ಞಾನ ಏನಿದೆ, ಆಲೂಗಡ್ಡೆ ಏನು ಅಂಗಾಂಶ ಕೃಷಿಯಿಂದ ಕುಡಿಕಾಂಡ ಕಡ್ಡಿಗಳನ್ನು ಉತ್ಪಾದನೆ ಮಾಡಿ ರೈತರಿಗೆ ವಿತರಿಸಿ ಅದನ್ನ ಶೂನ್ಯ ಸಂತಾನ ಮತ್ತು ಸಂತಾನ ಒಂದರ ಗಡ್ಡೆಗಳು ಕೇವಲ ಒಂದು ವರ್ಷದ ಅವಧಿನಲ್ಲಿ ನಾವು ಗೆಡ್ಡೆಗಳನ್ನು ಉತ್ಪಾದನೆ ಮಾಡಿ ನಾವೇ ಸ್ವಾವಲಂಬನೆ ಮಾಡ್ಕೋಬಹುದು. ನಾವೇ ಸ್ವಯಂ ಸ್ಥಳೀಯವಾಗಿ ಬೀಜೋತ್ಪಾದನೆ ಮಾಡಿ ರೈತರು ಪ್ರತಿ ವರ್ಷ ಬಳಸುವಂಥದ್ದು ಸದಾವಕಾಶ ಬಂದಿದೆ. ಈಗ ಜಲಂಧರಿಂದ ಪೂರೈಕೆ ಆಗ್ತಿರುವಂಥ ಗಡ್ಡೆಗಳು ನಮಗೆ 6-7 ಸಂತಾನದ ಗಡ್ಡೆಗಳಿಲ್ಲಿ ಬರ್ತವೆ. ಅಲ್ಲಿ ಏರೋಪೋನಿಕ್ಸ್ ಎಂಬ ಒಂದು ತಂತ್ರಜ್ಞಾನದಲ್ಲಿ ಉತ್ಪಾದನೆ ಮಾಡಿ ಆ ಗಡ್ಡೆಗಳನ್ನ 7 ಕಾಲ ಬೀಜವನ್ನು ಹಾಕೋದು, ತಿರು ಮತ್ತೆ ಬೀಜಕ್ಕೆ ಬಳಸೋದು, ಅದನ್ನೇ ಮತ್ತೆ ಕೊಯ್ಲು ಮಾಡೋದು, ಅದೇ ಗಡ್ಡೆಯನ್ನೇ ಹಾಕಿ ಮತ್ತೆ ಬೀಜ ಉತ್ಪಾದನೆ ಮಾಡುವಂಥದ್ದು. ನಮಗೆ ಸರಿಸುಮಾರು 6-7 ಗಡ್ಡೆಗಳು ಇಲ್ಲಿ ಬರ್ತವೆ. ನಾವು ಅದರಿಂದ ಆ ಏನು ಆ ಸಾಮರ್ಥ್ಯದ ಇಳುವರಿ ಆಗಿರ್ಬೋದು, ಆ ಒಂದು ರೋಗ ನಿರೋಧಕ ಶಕ್ತಿ ಇರ್ಬೋದು, ಆ ಸಾಮರ್ಥ್ಯ ಕಳ್ಕೊಳ್ತದೆ 6-7 ಸಂತಾನದ ಗಡ್ಡೆಗಳು ಈ ಭಾಗಕ್ಕೆ ಬರ್ತದೆ ಅಂದರೆ. ಆದರೆ ಈ ನವೀನ ತಂತ್ರಜ್ಞಾನದಲ್ಲಿ ಕೇವಲ 1 2 ಬೆಳೆಯಲ್ಲಿ ನಮಗೆ ಬೇಕಾದಷ್ಟು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಾಕಾಗುವಷ್ಟು ಗೆಡ್ಡೆಗಳನ್ನು ಉತ್ಪಾದನೆ ಮಾಡ್ಕೋವಂಥ ಎಲ್ಲ ಸದಾವಕಾಶಗಳು ಈ ತಂತ್ರಜ್ಞಾನದಲ್ಲಿ. ಇದು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಕರ್ನಾಟಕ ರಾಜ್ಯದ ಒಂದು ಬಹು ಆಶಾದಾಯಕವಾದಂಥ ಒಂದು ಯೋಜನೆ ಆಗಿರ್ತದೆ. ಈ ಯೋಜನೆಯಲ್ಲಿ ರೈತರಿಗೆ ಆಲೂಗಡ್ಡೆ ಇಲ್ಲೇ ಉತ್ಪಾದನೆ ಮಾಡುವಂಥ ಒಂದು ಯೋಜನೆ ಆಗಿರ್ತದೆ. ಅದರಲ್ಲಿ ನಾವು ಯಶಸ್ವಿಯನ್ನು ಕಂಡಿದ್ದೇವೆ. ಈಗ ಏನು ಆಲೂಗಡ್ಡೆ ಅಂಗಾಂಶ ಕೃಷಿ ಸಸಿ ಬಗ್ಗೆ ಸವಿಸ್ತಾರವಾಗಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇದನ್ನೆಲ್ಲ ಮನಗೊಂಡು ನಾವೇನ್ ಮಾಡಿದ್ವಿ, 2019 ಪ್ರಾರಂಭ ಮಾಡಿ ಮೊದಲಿಗೆ ನಾವು ಅನುವಂಶಿಕವಾಗಿ ಶುದ್ಧವಿರುವಂತ ಆಲೂಗಡ್ಡೆಯನ್ನ, ಏನು ಕೇಂದ್ರೀಯ ಆಲೂಗಡ್ಡೆ ಸಂಶೋಧನಾ ಸಂಸ್ಥೆ ಶಿಮ್ಲಾ ಇದೆ, ಅದು ಎಲ್ಲರಿಗೂ ಏನು ಆಲೂಗಡ್ಡೆ ಅಂತಂದ್ರೆ ಅವ್ರದ್ದು ಸಂಪೂರ್ಣ ಒಂದು ಕಂಟ್ರೋಲ್ ಇರುತ್ತೆ. ಭಾರತ ಸರ್ಕಾರದ ಒಂದು ಏನು ICAR ಅಂತ ಏನ್ ಹೇಳ್ತೀವಿ, ಆ ICARದು ಆ ಇನ್ಸ್ಟಿಟ್ಯೂಟ್ ಇಂದ ಎಲ್ಲ ಗಡ್ಡೆಗಳನ್ನ ನಾವು ಅಲ್ಲಿಂದ ತರಬೇಕಾಗ್ತದೆ. ಅಲ್ಲಿ ಮೂಲವಾಗಿ ಸಸಿಗಳನ್ನ, ಅಂಗಾಂಶ ಕೃಷಿ ಸಸಿಗಳನ್ನ ನಾವು ಒಂದು ಬಾಟಲಿಯಲ್ಲಿ ತರಿಸ್ಕೊಂಡು ಅದರಿಂದ ನಮ್ಮ ಪ್ರಯೋಗಾಲಯವನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಹಾಸನದಲ್ಲಿದೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರುವಂತ ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ, ಬೆಂಗಳೂರು ಹಾಗೂ ಹಾಸನ ಈ ಎರಡೂ ಕೇಂದ್ರದಲ್ಲಿ ಒಂದು ಪ್ರಯೋಗಾಲಯವನ್ನು ಈಗಾಗಲೇ ಸ್ಥಾಪನೆ ಮಾಡಿ ಆ ಪ್ರಯೋಗಾಲಯದಲ್ಲಿ ಈಗ ನಾವು ಸಸಿಗಳನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ, ಲಕ್ಷಗಟ್ಟಲೆ ಸಸಿಗಳನ್ನು ಮಾಡ್ತಾ ಇದ್ದೀವಿ. ಏನಪ್ಪ ಅಂದ್ರೆ ಆ ಒಂದು ಸಸಿಯಿಂದ ಸುಮಾರು 8 ಗೆಣ್ಣಿನ ಕಡ್ಡಿಗಳನ್ನ ನಾವು ಕಟ್ ಮಾಡ್ಕೋತೀವಿ. ಆ ಕಡ್ಡಿಗಳನ್ನ ನಾವು ಮತ್ತೆ ಏನು ಅಂಗಾಂಶ ಬಾಟಲಿಗಳಿರ್ತಾವಲ್ಲ, ಪ್ರತಿ ಬಾಟಲಿಗೆ ಸುಮಾರು ನಾವು 15-18 ಒಂದು ಗೆಣ್ಣಿನ ಕಡ್ಡಿಗಳನ್ನ ಹಾಕೋತೀವಿ. ಅದರಲ್ಲಿ ಮುರಾಶಿಗೆ ಅಂಡ್ ಸ್ಕೂಕ್ಸ್ ಮೀಡಿಯಾ ಅಂತೇಳಿ ಒಂದು ಕೃತಕವಾಗಿ ತಯಾರಿಸಿದಂಥ ಒಂದು ಪೋಷಕಾಂಶಗಳನ್ನ ಅದರಲ್ಲಿ 30 ml ಹಾಕ್ತೀವಿ ಆ ಬಾಟ್ಲಿಗೆ. ಆ ಬಾಟ್ಲಿಗೆ ಹಾಕ್ಬಿಟ್ಟು ಈ ಒಂದು ಗೆಣ್ಣಿನ ಕಡ್ಡಿಗಳೇನಿದಾವೆ ಒಂದೊಂದು ಗೆಣ್ಣನ್ನು ಕಟ್ ಮಾಡ್ತೀವಿ, ಒಂದೊಂದು ಗೆಣ್ಣು ಅಷ್ಟೇ, ಒಂದು ಕಣ್ಣಿರುವಂತೆ ಕಟ್ ಮಾಡಿಬಿಟ್ಟು ಅದನ್ನು 15-18 ಹಾಕಿದಾಗ ಅದು ಪ್ರಯೋಗಾಲಯದಲ್ಲಿ ಇಡ್ತೀವಿ. ಅದು ಕಂಪ್ಲೀಟ್ ಆಗಿ ಯಾವುದೇ ಒಂದು ಹೊರ ವಾತಾವರಣದ ಇದಿರೋದಿಲ್ಲ, ಸುಮಾರು 95% ತೇವಾಂಶ ಇರುತ್ತೆ, 24 degrees ಉಷ್ಣಾಂಶವನ್ನು ಕಾಪಾಡ್ತೀವಿ, 16 ಬೆಳಕನ್ನು ಕೊಡ್ತೀವಿ, ಆಮೇಲೆ 6 ಕತ್ಲೆಯನ್ನು ಕೊಡ್ತೀವಿ. ಇದು ಕಲ್ಪಿತ ವಾತಾವರಣ ಸೃಷ್ಟಿ ಮಾಡಿರ್ತೀವಿ ಪ್ರಯೋಗಾಲಯದಲ್ಲಿ. ಇಂಥ ಪ್ರಯೋಗಾಲಯದಲ್ಲಿ ಆ ಬಾಟ್ಲಿಗಳನ್ನು ಇಡ್ತೀವಿ. ಎಷ್ಟು ದಿನ? 20 ಇಡ್ತೀವಿ. 20 ಆ ಸಸಿಗಳು ಸಿದ್ಧವಾಗ್ತವೆ. ಪ್ರತಿ ಬಾಟ್ಲಿಂದ ನಮಗೆ 15-18 ಸಸಿಗಳು ಸಿದ್ಧವಾಗ್ತವೆ, ಸಿಗುತ್ತೆ. ಮತ್ತೆ 20 ಆ ಬಾಟ್ಲಿಯನ್ನು ತೆಗೆದುಕೊಂಡು ನಾವು ಮತ್ತೆ ಒಂದೊಂದು ಗೆಣ್ಣಿಗೆ ಕಟ್ ಮಾಡ್ತೀವಿ. ಒಂದು ಸಸಿಯಿಂದ 7-8 ಕಟ್ ಮಾಡ್ತೀವಿ. ಅಂದ್ರೆ ಒಂದು ಬಾಟ್ಲಿಯಿಂದ 120 ಒಂದು ಗೆಣ್ಣಿನ ಕಡ್ಡಿಗಳನ್ನ ಮತ್ತೆ ಕಟ್ ಮಾಡ್ತೀವಿ. ಅಂದ್ರೆ ಒಂದು ಬಾಟಲಿಯಿಂದ ಸುಮಾರು 8 ನಾವು ಸಸಿಗಳನ್ನ ಮತ್ತೆ ಮಾಡ್ಕೋಬಹುದು. ಅಂದ್ರೆ ಬಹಳ ಸರಳವಾಗಿರುವಂತದ್ದು ಇದು, ಯಾವುದೇ ಒಂದು ಸಮಸ್ಯೆ ಇಲ್ಲ, ಯಾವುದೇ ಒಂದು ಏನು ಪ್ರಚೋದಕಗಳನ್ನು ನಾವು ಇಲ್ಲಿ ಬಳಸೋದಿಲ್ಲ. ಬಹಳ ಸರಳವಾದಂತ ಪ್ರಯೋಗಾಲಯದಲ್ಲಿ ನಾವು ಅಂಗಾಂಶ ಕೃಷಿ ಸಸಿಗಳನ್ನ ನಮಗೆ ಅವಶ್ಯಕತೆ ತಕ್ಕಂತೆ ನಾವು ಇಲ್ಲಿ ಮಲ್ಟಿಪ್ಲೈ ಮಾಡ್ತೀವಿ. ಇಲ್ಲಿ ಮಲ್ಟಿಪ್ಲೈ ಮಾಡಿಬಿಟ್ಟು ಇವುಗಳನ್ನ ನಮಗೆ ಸಾಕಾಗಿದೆಯಪ್ಪ, ಲ್ಯಾಬೊರೇಟರಿ ಸಾಕು ನಮಗೆ, ನಾವು ಅದನ್ನ ಆ ಸಸಿಗಳನ್ನ ನನ್ನ ಹತ್ರ ಏನು ತಾಯಿ ಮಡಿಗಳಿಗೆ ತಗೊಂಡು ಹೋಗ್ತೀವಿ. ಅದಕ್ಕೆ ಮುಂಚೆ ಇನ್ನೊಂದು ವಿಶೇಷತೆ ಏನಪ್ಪ ಅಂದ್ರೆ, ಇಲ್ಲಿ ನಾವು ಅಪೇಕ್ಷಿಸಿದ ತಳಿಗಳನ್ನ ನಾವು ಎಷ್ಟು ಬೇಕಾದರೂ ಮಲ್ಟಿಪ್ಲೈ ಮಾಡಬಹುದು. ಉದಾಹರಣೆಗೆ ಇದುವರೆಗೂ ನಮ್ಮ ಹಾಸನ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಕುಫ್ರಿ ಜ್ಯೋತಿ ಎಂಬ ತಳಿ ಪ್ರಚಲಿತವಾಗಿದೆ. ಹೌದು, ಜನಪ್ರಿಯವೂ ಕೂಡ ಜನಪ್ರಿಯವಾಗಿದೆ, ಮಾರುಕಟ್ಟೆಯಲ್ಲಿ ಬೇಡಿಕೆ ಇದೆ. 1968 ಅದನ್ನ ಬಿಡುಗಡೆ ಮಾಡಿದ್ದು. ಆದರೆ ಅದು ಅಂಗಮಾರಿ ರೋಗಕ್ಕೆ ಬಹಳ ನಿರೋಧಕ ಶಕ್ತಿ ಏನಿತ್ತು ಮೊದಲು ಅದು ಕಳ್ಕೊಂಡು ಇವತ್ತು ಬಹಳ ರೋಗಕ್ಕೆ ತುತ್ತಾಗ್ತಾ ಇದೆ. ವಾತಾವರಣ ವೈಪರೀತ್ಯವಾದಾಗ ಬೇಗನೆ ಬಹುಬೇಗನೆ ರೋಗಕ್ಕೆ ತುತ್ತಾಗ್ತದೆ. ಅದನ್ನ ರೈತರು ಎಷ್ಟೋ ಜನ ಕೈ ಸುಟ್ಕೊಂಡಿದ್ದಾರೆ. ಅದರಿಂದ ಈಗ ಅದರ ಪರ್ಯಾಯವಾಗಿ ಕುಫ್ರಿ ಹಿಮಾಲಿನಿ ತಳಿಯನ್ನ ಈ ಒಂದು ಪ್ರದೇಶಕ್ಕೆ ಬಿಡುಗಡೆ ಮಾಡಿದ್ದೀವಿ. ಅದಕ್ಕೆ ಸಂಪೂರ್ಣವಾದ ರೋಗ ನಿರೋಧಕ ಶಕ್ತಿ ಇದೆ ಅಂಗಮಾರಿ ರೋಗಕ್ಕೆ. ಅಂತ ತಳಿಯನ್ನ ಈಗ ನಮಗೆ ಗೆಡ್ಡೆಗಳ ಪೂರೈಕೆ ಆಗ್ತಾ ಇಲ್ಲ ಜಲಂಧರಿಂದ. ರೈತರಿಗೆ ಬೆಳಿಲಿಕ್ಕೆ ಆಸಕ್ತಿ ಇದೆ, ಇಚ್ಛೆ ಇದೆ, ಆದರೆ ಗೆಡ್ಡೆ ಸಿಗ್ತಾ ಇಲ್ಲ. ಈ ಒಂದು ತಂತ್ರಜ್ಞಾನದಲ್ಲಿ ನಾವು ಅಪೇಕ್ಷಿಸಿದಂಥ ತಳಿಯನ್ನ ಉತ್ಪಾದನೆ ಮಾಡಿ ರೈತರಿಗೆ ವಿತರಿಸುವಂತಹ ಸಾಮರ್ಥ್ಯ, ಒಂದು ಅನುಕೂಲತೆ ಈ ತಂತ್ರಜ್ಞಾನದಲ್ಲಿದೆ. ಇದು ಈ ಸಸ್ಯಗಳು ಸಂಪೂರ್ಣ ಒಂದು ಪ್ರಯೋಗಾಲಯದಲ್ಲಿ ಯಾವ ರೀತಿ ಮಾಡ್ತೀವಿ ಅಂತೇಳಿ ಇದು ಯಾರಾದರೂ ಮುಂದೆ ಬಂದರೆ ಈವನ್ನು ವಿದ್ಯಾವಂತರು ಅಂತ ವಿದ್ಯಾರ್ಥಿಗಳು ನಾನು ಅಂಗಾಂಶ ಕೃಷಿ ಮಾಡ್ತೀನಿ ಅಂತಂದ್ರೆ ಸರಳವಾಗಿ ಮಾಡಬಹುದು, ನಾವು ತರಬೇತಿಯನ್ನು ನೀಡ್ತೇವೆ. ಇದು ಒಂದು ಹಂತ ಆಯ್ತು. ಇನ್ನು ಎರಡನೇ ಹಂತ, ಆ ಅಂಗಾಂಶ ಕೃಷಿ ಸಸಿಗಳು ಏನು ಬಾಟ್ಲಿನಲ್ಲಿ ಸಿದ್ಧವಾಗಿರ್ತವೆ, ಆ ಬಾಟ್ಲಿ ಸಸಿಗಳನ್ನ ನೇರವಾಗಿ ತೆಗೆದುಕೊಂಡೋಗಿ ಹಸಿರು ಮನೆಗಳಲ್ಲಿ ಒಂದು ತಾಯಿ ಮಡಿಗಳನ್ನ ಮಾಡ್ಕೋತೀವಿ. ಏನಪ್ಪ ತಾಯಿ ಮಡಿಗಳಿಂದ, ಹಸಿರು ಮನೆಗಳೇ ಇರಬೇಕು, ಹೊರ ವಾತಾವರಣದಲ್ಲಿ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಕೀಟಗಳ ಸಮಸ್ಯೆ, ವಾತಾವರಣ ಮತ್ತೆ ಒಂದು ಏರುಪೇರಾಗ್ತಿರ್ತದೆ. ಅದಕ್ಕೆ ಹಸಿರು ಮನೆಗಳಲ್ಲೇ ನಾವು ಅದನ್ನ ಆಯ್ಕೆ ಮಾಡ್ಕೋಬೇಕು. ತಾಯಿ ಮಡಿಗಳು ಯಾವ ರೀತಿ ನಿರ್ಮಾಣ ಮಾಡ್ಕೋಬೇಕಪ್ಪ ಅಂದ್ರೆ, 1 ಮೀಟರ್ ಅಗಲದ ಮಡಿಗಳು, ಉದ್ದ ನಮಗೆ ಅನುಕೂಲಕ್ಕೆ ತಕ್ಕಂತ ಉದ್ದದ ಮಡಿಗಳನ್ನು ನಾವು ಮಾಡ್ಕೋಬೇಕಾಗ್ತದೆ. ಅದರಲ್ಲಿ 3 ಇಂಚಿನಷ್ಟು ತೆಂಗಿನ ನಾರಿನ ಮಾಧ್ಯಮವನ್ನು ತುಂಬಬೇಕಾಗ್ತದೆ. ತೆಂಗಿನ ನಾರಿನ ಮಾಧ್ಯಮ ಏನು ತುಂಬತೀವಲ್ಲ ಅದಕ್ಕೆ, ಅದು ಕನಿಷ್ಠ ನೋಡ್ರಿ ನಮಗೆ 5.5-6.5 ರಸಸಾರ ಇರಬೇಕು. ಲವಣಾಂಶಗಳು 1ಕ್ಕಿಂತ ಕಡಿಮೆ ಇರಬೇಕು. ಆ ರೀತಿಯಾದ ಮಾಧ್ಯಮವನ್ನ ನಾವು ಆಯ್ಕೆ ಮಾಡ್ಕೋಬೇಕು. ಆಮೇಲೆ ಚೆನ್ನಾಗಿ ಕಳಿತಿರ್ಬೇಕು ಅದು. ಅಂತ ಮಾಧ್ಯಮವನ್ನ 3 ಇಂಚು ತುಂಬಿಕೊಂಡು ಕೆಳಗಡೆ ಒಂದು ವೀಡ್ ಮ್ಯಾಟ್ ಅಂತ ಹೇಳಿ ಕಳೆ ಚಾಪೆ ಅಂತ ಹೇಳ್ತೀವಿ, ಅದನ್ನ ಹಾಕೋಬಿಟ್ಟು ಆ ಬೆಡ್ ಮೇಲೆ ನಾವು ಇದನ್ನ ಎಲ್ಲ ಪೂರ್ತಿ ತೆಂಗಿನ ಮಾಧ್ಯಮವನ್ನೆಲ್ಲ ಸರಿ ಸಮಾರವಾಗಿ ಹರಡಿಬಿಟ್ಟು ಅದರಲ್ಲಿ ಈ ಏನು ಈ ಅಂಗಾಂಶ ಕೃಷಿ ಸಸಿಗಳು ಸಿದ್ಧವಾಗಿರ್ತವೆ 20 ದಿನದ ಸಸಿಗಳು, ಅದನ್ನು ತಂದು ಈ ಶಿಲೀಂಧ್ರ ದ್ರಾವಣದಲ್ಲಿ ಒಂದು ಪಾತ್ರೆಯಲ್ಲಿ ಹಾಕಿಕೊಂಡು ಅಥವಾ ಒಂದು ಬೇಸಿನಲ್ಲಿ ಅದನ್ನು ಒಂದೊಂದು ಬಿಡಿಸಿ ಆ ಶಿಲೀಂಧ್ರ ದ್ರಾವಣದಿಂದ ಹದ್ದಿ ಮತ್ತೆ ನಾವು 5 ಸೆಂಟಿಮೀಟರ್ ಸಾಲಿಗೆ ಕೊಟ್ಟು ಅಂತರವನ್ನು ಕೊಟ್ಟು ನಾವು ನಾಟಿ ಮಾಡೋದ್ರಿಂದ ಅಂಥ ಸಸಿಗಳು ಬಹಳ ಒಂದು 20 ದಿವಸ ಅವಧಿನಲ್ಲಿ ಸಂಪೂರ್ಣವಾಗಿ ಬೆಳೆದು ಮೊದಲನೇ ಕುಡಿ ಕೊಡಲು ಪ್ರಾರಂಭ ಆಗ್ತದೆ. ತದನಂತರ ಪ್ರತಿ 3 ದಿವಸಕ್ಕೊಮ್ಮೆ ಪ್ರತಿ ಗಿಡದಿಂದ 3 ಕುಡಿಕಾಂಡ ಕಡ್ಡಿಗಳನ್ನ ಕತ್ತರಿಸ್ಕೋಬಹುದು. ಅದರಿಂದ ಕತ್ತರಿಸ್ಕೋಬಹುದು. ಅದನ್ನ ನಾವು ಕತ್ತರಿಸ್ಕೊಂಡು ನಾವು ಬೇಕಾದ್ರೆ ನಾವು ಮುಂದಿನ ಏನು ಬೆಳೆಗೋಸ್ಕರ ನಾವು ಬೇಕಾದ ಪ್ರೋಟ್ರೇಸ್ ನಲ್ಲಿ ಹಾಕೋಬಹುದು. ಇಲ್ಲವಾದಲ್ಲಿ ನಮಗೆ ಇನ್ನೂ ಏನು ತಾಯಿ ಮಡಿಗಳ ಒಂದು ಸಂಖ್ಯೆ ಜಾಸ್ತಿ ಆಗ್ಬೇಕು, ನಾವು ಅದರ ವಿಸ್ತಾರ ಮಾಡ್ಕೋಬೇಕು ಅಂತಂದ್ರೆ ಇದೇ ಕುಡಿಕಾಂಡ ಕಡ್ಡಿಗಳನ್ನ ತಾಯಿ ಮಡಿಗಳಲ್ಲಿ ಇದೇ ಅಂತರವನ್ನ ಕೊಟ್ಬಿಟ್ಟು 5 ಸೆಂಟಿಮೀಟರ್ x 5 ಸೆಂಟಿಮೀಟರ್ ಅಂತರವನ್ನ ಕೊಟ್ಬಿಟ್ಟು ನಾವು ಎಷ್ಟು ಬೇಕಾದರೂ ತಾಯಿ ಮಡಿಗಳನ್ನ ಮಾಡ್ಕೋಬಹುದು, ಗಿಡಗಳನ್ನ ಮಾಡ್ಕೋಬಹುದು. ಒಂದು ಗಿಡದಿಂದ ಎಷ್ಟು ಕುಡಿ ಮತ್ತೆ ಕಾಂಡವನ್ನ ಚುಟ್ಕೋಬಹುದು? ಇದಕ್ಕೆ ಈಗಾಗಲೇ ನಾವು ಸುಮಾರು 1 ವರ್ಷದಿಂದ ನಾವು ಈ ಒಂದು ನರ್ಸರಿ ಉತ್ಪಾದನೆಯನ್ನು ಚಟುವಟಿಕೆಯನ್ನು ಪ್ರಾರಂಭ ಮಾಡಿಕೊಂಡು ಒಂದು ಸಂಶೋಧನೆ ಮಾಡ್ತಾ ಇದ್ದೀವಿ. ನಮಗೆ ಕುಫ್ರಿ ಹಿಮಾಲಿನಿ ತಳಿಯು ಸುಮಾರು 5-6 ತಿಂಗಳ ಕಾಲ ಕುಡಿಕಾಂಡ ಕೊಡುವಂತ ಸಾಮರ್ಥ್ಯ ಇದೆ. ಒಂದು ಗಿಡದಿಂದ ಸುಮಾರು 200-250 ಕುಡಿಕಾಂಡಗಳನ್ನ ನಾವು ಕೊಯ್ಲು ಮಾಡಬಹುದು. ಪ್ರತಿ 3 ದಿವಸಕ್ಕೊಮ್ಮೆ ಒಂದೊಂದು 3-4 ಕುಡಿಕಾಂಡಗಳು ಕೊಡುವ ಸಾಮರ್ಥ್ಯ ಇರುತ್ತೆ. ಅದು ನಿರಂತರವಾಗಿ 5-6 ತಿಂಗಳು ನಮಗೆ ಕೊಡ್ತಲೇ ಬರ್ತದೆ ಸತತವಾಗಿ. ಅಲ್ಲದೆ ಈ ಕುಫ್ರಿ ಜ್ಯೋತಿ ಅನ್ನೋ ತಳಿಯನ್ನು ಹಾಕಿದೀವಿ, ಅದು 3-4 ತಿಂಗಳಿಗೆ ಕಡೆ ಆಗ್ಬಿಡುತ್ತೆ ಜೀವನಾವಧಿ ಅಷ್ಟೇ ಅದು. ಮತ್ತೆ ನಾವು ಮತ್ತೆ ಅದನ್ನೆಲ್ಲ ತೆಗೆದು ಬಿಟ್ಟು ಮತ್ತೆ ಮತ್ತೊಮ್ಮೆ ನಾವು ಮರು ನಾಟಿ ಮಾಡ್ಬೇಕಾಗ್ತದೆ. ಅಂಗಾಂಶ ಕೃಷಿ ಸಸಿಗಳಾಗಿರ್ಬೋದು ಅಥವಾ ಕುಡಿಕಾಂಡ ಕಡ್ಡಿಗಳನ್ನ ಬಳಸಿ ನಾವು ಮತ್ತೆ ಏನು ತಾಯಿ ಮಡಿಗಳನ್ನ ಮಾಡಿಕೊಂಡು ನಾವು ಕಡ್ಡಿಗಳನ್ನ ಉತ್ಪಾದನೆ ಮಾಡ್ಕೋಬೇಕಾಗ್ತದೆ. ಈ ತಾಯಿ ಮಡಿನಲ್ಲಿ ಏನು ಕುಡಿ ಮತ್ತೆ ಕಾಂಡವನ್ನು ನಾವು ಚುಟ್ಕೊಳ್ತೀವ, ಅಂತಹ ಸಸ್ಯಗಳನ್ನ ಮತ್ತೆ ತಾಯಿ ಮಡಿಯಲ್ಲೇ ಬಳಸಬೇಕು ಹೇಗೆ? ಈಗ ತಾಯಿ ಮಡಿಗಳನ್ನ ವಿಸ್ತಾರ ಮಾಡ್ಕೋಬೇಕು, ನಮ್ಗೆ ಇನ್ನೂ ತಾಯಿ ಮಡಿಗಳು ಜಾಸ್ತಿ ಮಾಡ್ಕೋಬೇಕಪ್ಪ ಅಂದ್ರೆ ಅದೇ ಕುಡಿಕಾಂಡ ಕಡ್ಡಿಗಳನ್ನ ನಾವು ನಾಟಿ ಮಾಡ್ಕೊಂತ ಹೋಗ್ಬೋದು. ಇಲ್ಲೋ ಈಗ ಸೀಸನ್ ಕಮೆನ್ಸ್ ಆಗುತ್ತೆ. ಈಗ ಮೇ ತಿಂಗಳು ನಮಗೆ ಮೇ 15 ನಂತರ ಉತ್ತಮವಾದಂತಹ ವಾತಾವರಣ ಬಿತ್ತನೆ ಮಾಡಲಿಕ್ಕೆ ಅಥವಾ ನಾಟಿ ಮಾಡಲಿಕ್ಕೆ ಸೂಕ್ತ ಸಮಯ. ಇಲ್ಲಿ ನಮಗೆ ಅಂತ ಸಮಯದಲ್ಲಿ ಆ ಕುಡಿಕಾಂಡ ಕಡ್ಡಿಗಳನ್ನ ನೇರವಾಗಿ ನಾವು ತಬಕಗಳಲ್ಲಿ ಅಂದ್ರೆ ಪ್ರೋಟ್ರೇಸ್ ಅಂತ ಹೇಳ್ತೀವಿ ಪ್ಲಾಸ್ಟಿಕ್, ಆ 98 ಕುಳಿಗಳಿರುವಂತ ಒಂದು ಪ್ರೋಟ್ರೇಸ್ ಅಲ್ಲಿ ಉತ್ತಮವಾದಂತಹ ತೆಂಗಿನ ನಾರಿನ ಮಾಧ್ಯಮವನ್ನು ತುಂಬಿಕೊಂಡು ಅದನ್ನ ಆ ಕಡ್ಡಿಗಳನ್ನ ಒಂದೊಂದು ನಾಟಿ ಮಾಡ್ತಾ ಹೋಗೋದಷ್ಟೇ. ಅಲ್ಲಿ ಅಷ್ಟೇ ಜಾಗೃತಿ ವಹಿಸಬೇಕು, ಆ ಕತ್ತರಿಸಿದ ಕಡ್ಡಿಗಳನ್ನ ಶಿಲೀಂಧ್ರ ದ್ರಾವಣದಲ್ಲಿ ಹದ್ದಿ ನಾಟಿ ಮಾಡೋದ್ರಿಂದ ಯಾವುದೇ ಒಂದು ಕೊಳೆ ರೋಗ, ಕೀಟ, ಶಿಲೀಂಧ್ರ ಕೊಳೆ ರೋಗ ಅಥವಾ ಈ ಮಾಧ್ಯಮದಿಂದ ಆಡುವಂತ ರೋಗಗಳನ್ನ ನಿರ್ವಹಣೆ ಮಾಡಬಹುದು. ಅದರಿಂದ ಆ ತಬಕಗಳಲ್ಲಿ ಹಾಕಿದಂತ ಸಸ್ಯಗಳನ್ನ ಮತ್ತೊಮ್ಮೆ ಒಂದು ಸಂರಕ್ಷಿತ ವಲಯಗಳಲ್ಲಿ ಅಂದ್ರೆ ಹಸಿರು ಮನೆಗಳಲ್ಲಿ ಅವುಗಳನ್ನ ಎಲ್ಲ ಜೋಡಿಸ್ತಾ ಬರಬೇಕು. ಅರ್ಧ ಚಂದ್ರಾಕಾರದ ಒಂದು ಬದುಗಳನ್ನ ಮಾಡಿಕೊಂಡು ಅದರಲ್ಲಿ ನಾವು ಜೋಡಿಸ್ತಾ ಬರಬೇಕಾಗ್ತದೆ. ನಮಗೆ ಸುಮಾರು ಆ ನಾಟಿ ಮಾಡಿದ ದಿನದಿಂದ 15 ದಿವಸಕ್ಕೆ ಸಂಪೂರ್ಣವಾಗಿ ಬೇರು ಬಿಟ್ಟು ಆ ಸಸಿಗಳು ನಮ್ಮ ಕ್ಷೇತ್ರಗಳಲ್ಲಿ ನಾಟಿ ಮಾಡಲಿಕ್ಕೆ ಸಿದ್ಧವಾಗ್ತದೆ. ಅಂದ್ರೆ ನಾವು ಏನು ಪ್ರೋಟ್ರೇಸ್ ನಲ್ಲಿ ಏನು ಬೆಳೆಸ್ತೀವೋ ಅದನ್ನ 15 ದಿವಸದವರೆಗೂ ನಾವು ಬೆಳೆಸಬಹುದು. 15 ದಿವಸದ ನಂತರ ಅದನ್ನ ನಾವು ಹೊಲಕ್ಕೆ ಹೋಗಿ ನಾಟಿ ಮಾಡಲಿಕ್ಕೆ ಅದು ಸಿದ್ಧವಾಗಿರುತ್ತೆ. ನಾವು ನಾಟಿಯನ್ನ ಅಲ್ಲಿ ತೆಗೆದುಕೊಂಡು ಹೋಗಿ ಮಾಡ್ಕೊಳ್ಬಹುದು ಅನ್ನುವಂಥದ್ದು. ಇನ್ನೊಂದೇನಂದ್ರೆ ಇದರಿಂದ ಹೆಚ್ಚು ಕಡಿಮೆ ನಮ್ಗೆ 98% ಒಂದು ಏನು ಸಸಿಗಳ ಉಳಿತವೆ. ಯಾವುದೇ ಸಾಯೋದಾಗ್ಲಿ ಸಸಿ ಸಾಯೋದಾಗ್ಲಿ ಆತರ ಸಮಸ್ಯೆ ಇಲ್ಲ. 98% ಸಸಿಗಳು ಅಂದ್ರೆ 100 ಸಸಿ ಮಾಡಿದ ಅಂದ್ರೆ ನಾವು 98 ಸಸಿ ಜೀವಂತವಾಗಿರುತ್ತೆ, ಜೀವಂತವಾಗಿ ಆರೋಗ್ಯವಾಗಿ ಆರೋಗ್ಯವಾಗಿರ್ತವೆ. ಆತರ ಬೇರೆ ತರ ಈಗ ಬೀಜ ಹಾಕ್ತಿವಿ, ಅದರಲ್ಲಿ ಒಂದು 95 ಬರ್ತಾವ ಅಷ್ಟೇ, 92 ಬರ್ತವೆ. ಉಳಿದಿದ್ ಬೀಜಗಳು ಕೊಳ್ತೋಗಿರ್ತವೆ, ಆದ್ರೆ ಇದ್ರಲ್ಲಿ ಹಂಗಿಲ್ಲ, 98 ಸಸಿಗಳು ಉಳ್ಕೊಳ್ತವೆ ನಾವು ನೋಡಿದಂತೆ. ಇಲ್ಲ ಅಥವಾ ಒಂದೆರಡು ಹೋದ್ರೂ ಸಹ ನಮ್ 95% ಪ್ರಮಾಣದಲ್ಲಿ ನಮ್ ಸಸಿಗಳು ಬೆಳೆದು ಚೆನ್ನಾಗಿ ಬೇರ್ಕಟ್ಟಿ ಬರ್ತವೆ. ಅಂತ ಸಸಿಗಳನ್ನ ನಾವು ಕ್ಷೇತ್ರದಲ್ಲಿ ನಾಟಿ ಮಾಡಬಹುದು. ಓಕೆ, ಈ ತಾಯಿ ಮಡಿ ಬಹಳ ಮುಖ್ಯವಾದದ್ದು. ಯಾಕೆ ಅಂತ ಅಂದ್ರೆ ನಮ್ಮ ಸಸಿಗಳು ನಿಜವಾಗಿ ಉತ್ಪಾದನೆ ಆಗ್ತಕ್ಕಂಥದ್ದೇ ಅಲ್ಲಿ, ಮತ್ತೆ ಅಲ್ಲಿಂದ ನೇರವಾಗಿ ನಾವು ಅದನ್ನ ಹೊಲಕ್ಕೆ ತೆಗೆದುಕೊಂಡು ಹೋಗಿ ನಾಟಿಯನ್ನ ಮಾಡಬಹುದು. ಈ ನಿಟ್ಟಿನಲ್ಲಿ ತಾಯಿ ಮಡಿಯನ್ನ ನಾವು ಹೇಗೆ ನಿರ್ವಹಣೆಯನ್ನ ಮಾಡಬೇಕು, ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಅಲ್ಲಿ ವಹಿಸಬೇಕು? ಈಗ ಬಹಳ ಪ್ರಮುಖವಾಗಿ ಬಹಳ ಮುಂಜಾಗ್ರತಾ ಕ್ರಮಗಳಂದ್ರೆ ಕ್ಷೇತ್ರಗಳಲ್ಲಿ ಈಗ ನಾವು ನೋಡ್ತೇವೆ ಬಹಳ ಪ್ರಮುಖವಾಗಿ ಹಸಿರು ಮನೆಗಳಲ್ಲೇ ಮಾಡಬೇಕು. ಹೊರ ವಾತಾವರಣದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಪ್ರಮುಖವಾಗಿ ನಾವು ರಸ ಇರುವಂತ ಕೀಟಗಳು ನುಸುಳಬಾರದು. ರಸ ಇರುವ ಕ್ರಿಯೆ ಪ್ರಾರಂಭವಾದ್ರೆ ನಂಜಾಣುಗಳು ಅದರ ಒಂದರಿಂದ ಗಿಡದಿಂದ ಗಿಡಕ್ಕೆ ಸ್ಪ್ರೆಡ್ ಆಗ್ತವೆ. ಅಡ್ತಾ ಹೋದಾಗ ಅಂತ ಗೆಡ್ಡೆಗಳು ನಮಗೆ ಬಿತ್ತನೆಗೆ ಕೊಡಲು ಸೂಕ್ತವಲ್ಲ. ಆದ್ರಿಂದ ನಾವು ಬಹಳ ಮುಂಜಾಗ್ರತೆ ಕ್ರಮ ಹಸಿರು ಮನೆಗಳೇ ಬೇಕಾಗ್ತದೆ. ಇಲ್ಲ ಕೀಟ ಪರದೆಗಳಲ್ಲಿ ಬೆಳಿಬಹುದು. ಕೀಟ ಪರದೆಗಳಲ್ಲಿ ಬೆಳೆಯದಾದ್ರೆ ಸ್ವಲ್ಪ ಈ ಗಾಳಿ ಮಳೆ ತೇವಾಂಶ ನಿಯಂತ್ರಣ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಬಹಳಷ್ಟು ಸ್ವಲ್ಪ ವ್ಯಯ ಮಾಡ್ಬೇಕಾಗ್ತದೆ. ಹಸಿರು ಮನೆಗಳು ಬಹಳ ಸೂಕ್ತ. ಇನ್ನು ಹಸಿರು ಮನೆಗಳಲ್ಲಿ ಉತ್ಪಾದನೆ ಮಾಡುವಂತವ್ರು ಅಥವಾ ಕೀಟ ಪರದೆಗಳಲ್ಲಿ ಉತ್ಪಾದನೆ ಮಾಡುವಂತ ಆಸಕ್ತ ರೈತರು ದ್ವಿಬಾಗಿಲನ್ನ ಅಳವಡಿಸ್ಕೋಬೇಕು. ಡಬಲ್ ಡೋರ್ ಸಿಸ್ಟಮ್ ಅಂತ ಹೇಳ್ತೀವಿ. ಕೀಟಗಳು ನುಸುಳಬಾರದು. ಇದು ಬಹಳ ಮುಖ್ಯವಾದದ್ದು. ಯಾಕೆಂದ್ರೆ ನಾವು ಈಗ ಎಷ್ಟೆಲ್ಲ ಒತ್ತು ಕೊಟ್ಟು ನಾವು ಯಾಕೆ ಬೀಜೋತ್ಪಾದನೆ ಮಾಡ್ತೀವಿ, ಬೀಜೋತ್ಪಾದನೆ ಮಾಡೋದ್ರಿಂದ ಬಹಳ ಜಾಗೃತಿ ವಹಿಸಿ ಮಾಡಬೇಕಾಗ್ತದೆ. ಆಮೇಲೆ ಪ್ರಗತಿಪರ ರೈತರಾಗಿರ್ಬೇಕು, ಅದು ಬಹಳ ಮುಖ್ಯವಾದದ್ದು. ಆಮೇಲೆ ಈ ಒಂದು ನರ್ಸರಿ ಉತ್ಪಾದನೆ ಬಗ್ಗೆ ಒಂದು ತರಬೇತಿಯನ್ನು ಪಡ್ಕೋಬೇಕು. ನಾವು ಉಚಿತವಾಗಿ ಕೊಡ್ತೀವಿ, ಯಾರೇ ರೈತರು ಬಂದ್ರೆ ಆಸಕ್ತ ರೈತರು ಅವ್ರಿಗೆ ಉಚಿತವಾಗಿ ಕೊಡ್ತೀವಿ. ನಿಮ್ಮ ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಖಂಡಿತವಾಗಿ ತರಬೇತಿಯು ಕೂಡ ಸಿಗುತ್ತೆ. ಹೌದು ಹೌದು. ಆಮೇಲೆ ಈ ಏನು ಈ ಹಸಿರುಮನೆಗಳಿರ್ತದೆ, ಸ್ವಚ್ಛತೆ ಕಾಪಾಡಬೇಕು. ಸ್ವಚ್ಛತೆ ಯಾವ ರೀತಿಯಪ್ಪ ಅಂದ್ರೆ ಯಾವುದೇ ಹುಲ್ಲು ಏನು ಕಳೆಗಳನ್ನ ಬೆಳಿಲಿಕ್ಕೆ ಬರಲಿಕ್ಕೆ ಬಿಡಬಾರದು. ಕಳೆಗಳು ಬಂದ ತಕ್ಷಣ ಏನಾಗ್ತದೆ, ಆ ಕಳೆಗಳಲ್ಲಿ ಕೀಟಗಳು ಸೇರ್ಕೊಳ್ತವೆ. ಆ ಕೀಟಗಳಿಂದ ಈ ರೋಗಾಣುಗಳು ಹರಡುತ್ತೆ. ಅದು ಯಾವುದೇ ಕಾರಣಕ್ಕೆ ಕಳೆಗಳು ಇರಬಾರದು. ಆಮೇಲೆ ಅಂತ ಒಂದು ಸಂರಕ್ಷಿತ ವಲಯಗಳಲ್ಲಿ ಈ ಆಲೂಗಡ್ಡೆ ಜಾತಿಗೆ ಸೇರಿದಂತ ಬೆಳೆಗಳು, ಸೊಲನೇಷಿಯಸ್ ಜಾತಿಗೆ ಸೇರಿದ ಬೆಳೆಗಳು ಅಂತೀವಿ, ಉದಾಹರಣೆಗೆ ಟೊಮೆಟೊ, ಬದನೆ, ಮೆಣಸಿನಕಾಯಿ, ಬಜ್ಜಿ ಮೆಣಸಿನಕಾಯಿ, ತಂಬಾಕು, ಇಷ್ಟು ಬೆಳೆಗಳು ಸಸಿಗಳೇನಾದ್ರೂ ಉತ್ಪಾದನೆ ಮಾಡುವಂತ ಚಟುವಟಿಕೆ ನಡೀತಾ ಇದ್ರೆ ನರ್ಸರಿಗಳಲ್ಲಿ ಘಟಕಗಳಲ್ಲಿ ಅದನ್ನ ಅವಾಯ್ಡ್ ಮಾಡಬೇಕು, ಬೇರೆ ಮಾಡಬೇಕು. ಅದರಿಂದ ಬಂದಂತ ರೋಗಗಳು ಇದಕ್ಕೆ ಬರ್ತವೆ. ಯಾಕೆಂದ್ರೆ ಎಲ್ಲ ಒಂದೇ ಜಾತಿಗೆ ಸೇರಿದಂತ ಬೆಳೆಗಳು, ಅದೊಂದು ಒಂದು ಗಮನದಲ್ಲಿ ಇಟ್ಕೊಳ್ಳುವ ಮಾಡಬೇಕಾದಂಥದ್ದು. ಇನ್ನು ನೆಕ್ಸ್ಟ್ ಹಸಿರು ಮನೆಗಳಲ್ಲಿ ವಿಶೇಷವಾಗಿ ವಾತಾವರಣ ವೈಪರೀತ್ಯಗಳು ಜಾಸ್ತಿ ಆಗ್ತಾ ಇರ್ತದೆ. ಈ ಸಸಿಗಳು ಬಹಳ ಸೂಕ್ಷ್ಮ ಇರೋದ್ರಿಂದ 28 ಡಿಗ್ರಿ ಒಳಗಡೆ ಇರಬೇಕು ಉಷ್ಣಾಂಶ. ಅದಕ್ಕಿಂತ ಜಾಸ್ತಿ ಆದ್ರೆ ಸಸಿಗಳು ಬೇಗ ಸಾಯ್ತದೆ. ಅದು ಬಹಳ ಮುಖ್ಯವಾದದ್ದು. ಇನ್ನು ತುಂಬಾ ಬಿಸಿಲು ಜಾಸ್ತಿ ಆದಾಗ ಬೇಸಿಗೆ ಕಾಲದಲ್ಲಿ 25ರಷ್ಟು ನೆರಳು ಕೊಡುವಂತ ಪರದೆಯನ್ನ ಮೇಲೆ ಹಾಕೋಬೇಕು. ನೆರಳಿರಬೇಕು. ಯಾವಾಗ? ಬೇಸಿಗೆ ಕಾಲ. ಬೇಸಿಗೆ ಕಾಲ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಉಷ್ಣಾಂಶ ಜಾಸ್ತಿ ಇರುತ್ತೆ. ಅಂತದ್ರಲ್ಲೂ ಸಸಿಗಳು ಬದುಕೋದಿಲ್ಲ. ಅದೊಂದು ನಾವು ಜಾಗೃತಿಯನ್ನು ವಹಿಸಬೇಕಾಗ್ತದೆ. ಇನ್ನು ಕಳೆ ನಿಯಂತ್ರಣದ ಈಗಾಗಲೇ ಹೇಳಿದ್ದೀನಿ. ಕಳೆ ನಿಯಂತ್ರಣಕ್ಕೆ ಸಾಧ್ಯವಾದಷ್ಟು ನರ್ಸರಿ ಸುತ್ತಮುತ್ತ ಎಲ್ಲಿ ಖಾಲಿ ಇರುತ್ತೆ ಅದಕ್ಕೆ ಪ್ಲಾಸ್ಟಿಕ್ ಚಾಪೆ ಆಳೆ, ಪ್ಲಾಸ್ಟಿಕ್ ಆಳೆಯನ್ನು ಹಾಕ್ಬಿಟ್ರೆ ಯಾವುದೇ ಕಳೆಗಳು ಬರೋದಿಲ್ಲ, ಸ್ವಚ್ಛವಾಗಿರುತ್ತೆ ಅನ್ನೋದು ಒಂದು ಮಾತು. ಇನ್ನು ನರ್ಸರಿ ಮಳೆಯಿಂದ ಸೋರ್ತದೆ. ಮಳೆ ಜಾಸ್ತಿ ಆದಾಗ ಸೋರಿದಾಗ ಜಾಸ್ತಿ ನೆನೆದಾಗ ಏನು ಪ್ರೋಟ್ರಿ ತಬಕಗಳು ಕೊಳೆ ರೋಗ ಬರುತ್ತೆ. ಆದ್ರಿಂದ ಬಹಳ ಜಾಗೃತಿಯಿಂದ ಮಳೆಗಾಲದಲ್ಲಿ ಮಳೆ ಹನಿಗೆ ಬೀಳದಂತೆ ನೇರವಾಗಿ ಅದನ್ನು ಕಾಪಾಡ ಸಂರಕ್ಷಣೆ ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ ನಾವು ಗುಣಮಟ್ಟದ ಸಸಿಗಳನ್ನು ಉತ್ಪಾದನೆ ಮಾಡ್ಲಿಕ್ಕೆ ಆಗಲ್ಲ. ಇನ್ನು ನರ್ಸರಿ ಕೆಲಸ ಮಾಡುವ ಕಾರ್ಮಿಕರು ಅಷ್ಟು ಸ್ವಚ್ಛತೆಯಿಂದ ಇರಬೇಕು. ಯಾಕೆಂದ್ರೆ ಈ ನರ್ಸರಿ ಅಂದ ತಕ್ಷಣ ಪ್ರತಿಯೊಬ್ಬರು ಬರ್ತಾರೆ ಹೊರಗಡೆಯಿಂದ ರೈತರು. ಹಾಗೆ ಬರಲ್ಲ ಅವರು, ಪಾಪ ಬರೋದು ತಪ್ಪಲ್ಲ. ಬಂದಾಗ ರೋಗಾಣುಗಳನ್ನ ಬಟ್ಟೆನಲ್ಲೋ ಕೈ ಕೈಗ ಕಾಲಿಗೆ ಅಂಟ್ಕೊಂಡು ಬರ್ತವೆ. ಸಾಧ್ಯವಾದಷ್ಟು ಚಪ್ಪಲಿ ಮುಖಾಂತರ ಬರ್ತವೆ. ಸಾಧ್ಯವಾದಷ್ಟು ಹೊರಗಡೆ ಬರುವಂತ ವ್ಯಕ್ತಿಗಳನ್ನ ಒಳಗಡೆ ಬಿಟ್ಕೊಳ್ಳೋದು ತಪ್ಪು. ರೋಗಾಣುಗಳು ಹರಡುವಂತದ್ದು ಸಮಸ್ಯೆ ಇರ್ತದೆ, ಸಮಸ್ಯೆ ಅದೊಂದು ನಾವು ಮನಸ್ಸಲ್ಲಿ ಇಟ್ಕೊಂಡು ಮಾಡ್ಕೋಬೇಕು. ಇದು ಪ್ರಮುಖವಾದ ನಿರ್ವಹಣಾ ಕ್ರಮಗಳು. ಇನ್ನು ರೋಗ ಮತ್ತು ಕೀಟಗಳ ಬಗ್ಗೆ, ರೋಗ ಮತ್ತು ಕೀಟಗಳದ್ದು ಕೂಡ ಬಹಳ ಮುಖ್ಯವಾದಂತಹ ಒಂದು ಅಂಶ. ಯಾವೆಲ್ಲ ರೋಗ ಮತ್ತು ಕೀಟಗಳು ಬರುವಂತಹ ಸಾಧ್ಯತೆ ಇರುತ್ತೆ, ಅದನ್ನ ಹೇಗೆ ನಿರ್ವಹಣೆಯನ್ನ ಮಾಡುವಂಥದ್ದು? ಇಲ್ಲಿ ಪ್ರಮುಖವಾಗಿ ನಮಗೆ ರೋಗ ಮತ್ತು ಕೀಟಗಳ ನಿರ್ವಹಣೆ ಬಹಳ ಮುಖ್ಯವಾದದ್ದು. ಯಾಕೆ ಇವು ಸಸಿಗಳು ತುಂಬಾ ಸಕ್ಯುಲೆಂಟ್ ಅಂತ ಹೇಳ್ತೀವಿ, ಎಳೆ ಸಸಿಗಳು, ಇವು ಬಹುಬೇಗನೆ ರೋಗಕ್ಕೆ ತುತ್ತಾಗ್ತವೆ, ಬಹುಬೇಗನೆ ಕೀಟಗಳಿಗೆ ತುತ್ತಾಗ್ತವೆ. ಅದಕ್ಕೆ ಇದು ಮುಂಜಾಗ್ರತಾ ಕ್ರಮಗಳು ಬಹಳ ಅತ್ಯವಶ್ಯಕತೆ ಇರ್ತದೆ. ಈಗ ಉದಾಹರಣೆಗೆ ಸಸಿಗಳನ್ನ ನಾವು ತಾಯಿ ಮಡಿಗಳಲ್ಲಿ ನಾಟಿ ಮಾಡ್ತೀವಿ, ಅದೇ ಕುಡಿ ಕಾಂಡಗಳನ್ನ ಕಿತ್ತು ತಬಕಗಳಲ್ಲಿ ನಾಟಿ ಮಾಡ್ತೀವಿ. ಎರಡಕ್ಕೂ ಬಳಸುವಂತದ್ದು ಯಾವುದು? ತೆಂಗಿನ ನಾರು ಮಾಧ್ಯಮವನ್ನ ಬಳಸ್ತೀವಿ. ಅದರಲ್ಲಿ ತೇವಾಂಶ ಜಾಸ್ತಿ ಆದಾಗ ಏನಾಗ್ತದೆ? ಸಸಿ ಕೊಳೆ ರೋಗದ ಸಮಸ್ಯೆ ಜಾಸ್ತಿ ಆಗ್ತದೆ. ಶಿಲೀಂಧ್ರಗಳು, ಉದಾಹರಣೆಗೆ ಏನು ಫಿಸೇರಿಯಂ ಅಂತ ಹೇಳ್ತೀವಿ, ಪೆಟಪ್ತರ್ ಅಂತ ಹೇಳ್ತೀವಿ, ಈ ತರದ ಶಿಲೀಂಧ್ರಗಳು ತೇವಾಂಶ ಜಾಸ್ತಿ ಆದಾಗ ಅದರಲ್ಲಿ ಶಿಲೀಂಧ್ರಗಳು ಉದ್ಭವವಾಗಿ ಅದು ಸಸಿಗಳನ್ನ ಕೊಂದು ಬಿಡ್ತದೆ, ಕಾಂಡವನ್ನೇ ಕೊಂದು ಬಿಡುತ್ತೆ. ಬೇರಿನ ಮುಖಾಂತರ ಹರಡಿ ಕಾಂಡನ ಕೊಂದು ಸಸಿಗಳು ಹೋಗ್ಬಿಡ್ತವೆ. ಅದಕ್ಕೆ ಮಿತವಾಗಿ ನೀರನ್ನ ಹಾಯಿಸ್ಬೇಕು. ಎಷ್ಟು ನೀರು ಬೇಕೋ ಅಷ್ಟನ್ನು ಮಾತ್ರ ಅಷ್ಟೇ ನಾವು ನೋಡಿ ಅದ ನೋಡ್ಕೊಂಡು ಮಧ್ಯಾಹ್ನ ಮಾಡ್ಬೇಕು. ಮುಂಜಾನೆ ಮಾಡುವಂಥದ್ದು, ಸಾಯಂಕಾಲ ಮಾಡುವಂಥದ್ದು ತಪ್ಪು. ಮಧ್ಯಾಹ್ನ ಅದೇ ರೀತಿ ನೀರನ್ನ ಕೊಡ್ಬೇಕಾಗ್ತದೆ. ಇದು ಬಹಳ ಮುಖ್ಯ, ಯಾಕೆಂದ್ರೆ ನಮ್ಮ ಕಲ್ಚರಲ್ ಪ್ರಾಕ್ಟೀಸಸ್ ಅಲ್ಲೇ ನಮ್ದಿರುತ್ತೆ, ನಮ್ಮ ಮುಖ್ಯವಾದ ಬೇಸಾಯ ಕ್ರಮಗಳಲ್ಲಿ ಇರ್ತದೆ. ಅದ್ರ ಮೇಲೆ ನಮಗೆ ರೋಗಾಣುಗಳು ಕಂಡು ಬಂದಲ್ಲಿ ಕೊಳೆ ರೋಗ ಕಾರ್ಬನ್ ಡೈಸಿಂಗ್ 1 gram ಪ್ರತಿ ಲೀಟರ್ಗೆ ಹಾಕಿ ನಾವು ತೋಯಿಸಬೇಕಾಗ್ತದೆ, ಅಥವಾ ಕ್ಯಾಪ್ಟನ್ 2 gram ಹಾಕೊಂಡು ನೀರಿಗೆ ರೋಸ್ ಕ್ಯಾನ್ ಅಲ್ಲಿ ತೋಯಿಸಬೇಕಾಗ್ತದೆ ಬೆಡ್ಗೆ, ಬೆಡ್ ನಲ್ಲಿ ನಿರ್ವಹಣೆ. ಅದೇ ರೀತಿಯಾಗಿ ಅಂಗಮಾರಿ ರೋಗದ ಸಮಸ್ಯೆನೂ ಬರುತ್ತೆ, ಸಸಿಗೂ ಬರುತ್ತೆ. ಆದ್ರಿಂದ ಅಂಗಮಾರಿ ರೋಗ ಸಮಸ್ಯೆ ಎಲ್ಲಾದ್ರೂ ಕಂಡು ಬಂದಲ್ಲಿ ನಾವು ಮುಂಜಾಗ್ರತಾ ಕ್ರಮವಾಗಿ ಮ್ಯಾಂಕೋಸೆಬ್ ಅಂತೇಳಿ ಶಿಲೀಂಧ್ರ ನಾಶಕ, ಅದು ಮ್ಯಾಂಕೋಸೆಬ್, ಅದು ಒಂದು 2 gram ಪ್ರತಿ ಲೀಟರ್ಗೆ ಬೆರೆಸಿ ನಾವು ಸಿಂಪಡಣೆಯನ್ನು ಮಾಡಬೇಕಾಗ್ತದೆ. ಒಂದು ಪಕ್ಷ ಏನು ಅಂಗಮಾರಿ ರೋಗದ ಒಂದು ತೀವ್ರತೆ ಜಾಸ್ತಿ ಆದಲ್ಲಿ ನಾವು ಬೇಕಾದ್ರೆ ಅದಕ್ಕೆ ಆಕ್ರೋಬ್ಯಾಟ್ ಏನು ಡೈಮೆಥಮಾರ್ಫ್ ಅಂತ ಹೇಳ್ತೀವಿ, ಡೈಮೆಥಮಾರ್ಫ್ ಆಗಿರ್ಬೋದು ಅಥವಾ ಫೆಮಾಕ್ಸಿಡೋನ್ ಅಂತ ಹೇಳ್ತೀವಿ, ಅದನ್ನ ಒಂದು 1 gram ಅಥವಾ ಸೈಮಾಕ್ಸಿನಿಲ್ ಅಂತ ಹೇಳ್ತೀವಿ. ಇದು ಒಂದು ಅಂತರ್ವ್ಯಾಪಿ ಶಿಲೀಂಧ್ರ ನಾಶಕಗಳು. ಅದನ್ನು ಒಂದು ಬಾರಿ ಒಂದು ಏನು ನರ್ಸರಿ ಹಂತದಲ್ಲಿ ಪ್ರತಿ 15 ದಿವಸಕ್ಕೆ ಒಮ್ಮೆ ಒಂದು ಬಾರಿ ನಾವು ಸಿಂಪಡಣೆಯನ್ನ ಮುಂಜಾಗ್ರತಾ ಕ್ರಮವಾಗಿ ನಾವು ತೆಗೆದುಕೊಂಡ್ರೆ ಯಾವುದೇ ಶಿಲೀಂಧ್ರ ರೋಗಗಳು ಬರುವಂತ ಸಮಸ್ಯೆ ಇರೋದಿಲ್ಲ. ಇದು ನಾವು ಮಾಡಲೇಬೇಕಾಗ್ತದೆ. ಎರಡನೇದು ಇನ್ನು ಬಹಳ ಮುಖ್ಯವಾದದ್ದು, ರಸ ಇರುವ ಕೀಟಗಳ ಸಮಸ್ಯೆ. ಯಾಕೆಂದ್ರೆ ಇದು ಬಹಳ ಮೃದುವಾಗಿರುವುದರಿಂದ ಎಲೆಗಳು ಬಹುಬೇಗನೆ ಒಂದು ರಸ ಇರುವ ಕೀಟಗಳ ಆಕರ್ಷಣೆ ಬೇಗ ಆಗುತ್ತೆ. ಪ್ರಮುಖವಾಗಿ ರಸ ಇರುವ ಕೀಟಗಳು ಏನಪ್ಪಾ ಅಂದ್ರೆ ಏನುಗಳು, ಏಪಿಡ್ಸ್ ಅಂತ ಹೇಳ್ತೀವಿ. ಈಗ ನಾವು ಆಲೂಗಡ್ಡೆ ಯಾಕೆ ಬೀಜೋತ್ಪಾದನೆ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಏನುಗಳ ಸಮಸ್ಯೆ ಜಾಸ್ತಿ ಇದೆ. ಇಲ್ಲಿ ಉಷ್ಣಾಂಶ ಜಾಸ್ತಿ ಇರೋದ್ರಿಂದ ಅವು ರೋಗಾಣುಗಳನ್ನ ಆಡ್ತಾ ಹೋಗ್ತದೆ, ನಂಜಾಣು ರೋಗಗಳು ವಿಶೇಷವಾಗಿ. ಅದಕ್ಕೆ ಏನುಗಳ ಸಮಸ್ಯೆ ಜಾಸ್ತಿ, ಬಿಳಿ ನೊಣಗಳ ಸಮಸ್ಯೆ ವೈಟ್ ಫ್ಲೈಸ್ ಅಂತ ಹೇಳ್ತೀವಿ, ಇನ್ನು ಜಿಗಿ ಹುಳುಗಳು ಹಾಪರ್ಸ್ ಅಂತ ಹೇಳ್ತೀವಿ, ಥ್ರಿಪ್ಸ್ ಮತ್ತೆ ನುಸಿ ಕೀಟಗಳು, ಈ ರೀತಿಯಾದ ಒಂದು ರಸ ಇರುವಂತ ಕೀಟಗಳ ಸಮಸ್ಯೆ ಜಾಸ್ತಿ. ಇವುಗಳಿಗೆ ನಾವು ಒಂದು ಹೆಚ್ಚಿನ ಔಷಧಿಗಳನ್ನ ಸಿಂಪಡಣೆ ಮಾಡದಂತೆ ಅಂಟು ಬೆಲೆಗಳನ್ನ ನಾವು ಸಿಕ್ಕಿಸ್ಬೇಕು. ಎಲ್ಲಿ ತಾಯಿ ಮಡಿಗಳಲ್ಲಿ ಅಂಟು ಬೆಲೆಗಳಿಗೆ ಅವು ಅಂಟ್ಕೊಂಡು ನಾವು ಕೀಟಗಳನ್ನ ನಿರ್ವಹಣೆ ಮಾಡಬಹುದು. ಅದ್ರ ಮೇಲಾಗಿಯೂ ನಮ್ಗೆ ಹೆಚ್ಚಿನ ಒಂದು ಕೀಟಗಳ ಸಮಸ್ಯೆ ಕಂಡು ಬಂದಲ್ಲಿ ಬೇವಿನ ಎಣ್ಣೆ 15 ದಿವಸಕ್ಕೊಮ್ಮೆ ಬೇವಿನ ಎಣ್ಣೆ, ಏನು ಶಿಲೀಂಧ್ರನಾಶಕ ಏನು ಹೊಡಿತೀವಿ ಅದ್ರ ಜೊತೆಗೇನೆ ಬೇವಿನ ಎಣ್ಣೆ ಒಂದು 3 ml ಪ್ರತಿ ಲೀಟರ್ಗೆ ಬೆರೆಸಿ ನಾವು ಸಿಂಪಡಣೆ ಮಾಡಿಸೋದ್ರಿಂದ ಒಳ್ಳೇದು. ಒಳ್ಳೆದು ಡಾಕ್ಟರ್ ಅಮರ ನಂಜುಂಡೇಶ್ವರ ಅವರೇ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಂಗಾಂಶ ಆಲೂಗೆಡ್ಡೆ ಕುಡಿಕಾಂಡ ಸಸಿಗಳ ನರ್ಸರಿ ಪದ್ಧತಿಗಳು ಹಾಗೂ ನರ್ಸರಿ ನಿರ್ವಹಣೆ ಮತ್ತು ಬೇಸಾಯ ಕ್ರಮಗಳನ್ನು ವಿವರವಾಗಿ ನಮ್ಮ ಕೇಳುಗರಿಗೆ ತಾವು ತಿಳಿಸ್ಕೊಟ್ರಿ. ಹೆಚ್ಚಿನ ಮಾಹಿತಿಗಾಗಿ ತಮ್ಮನ್ನು ನಮ್ಮ ಕೃಷಿಕರು ಹೇಗೆ ಸಂಪರ್ಕವನ್ನು ಮಾಡಬಹುದು? 9481031445. ಇನ್ನೊಮ್ಮೆ ಹೇಳಿ. 9481031445. ಒಳ್ಳೆದು ಡಾಕ್ಟರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಅಂಗಾಂಶ ಕೃಷಿ ಆಲೂಗೆಡ್ಡೆಯ ಸಸಿಗಳ ನರ್ಸರಿಯ ಪದ್ಧತಿಗಳು ಮತ್ತು ಅದರ ನಿರ್ವಹಣೆಯ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನ ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.